ಇಷ್ಟು ಬೆಳೆಗಳನ್ನು ಮಾಡ್ತೀನಿ, ಜೊತೆಗೆ ನಿಂಬೆ ಆಮೇಲೆ ಸಪೋಟ ಆ ಥರ ಎಲ್ಲ ಮನೆಗೆ ಏನು ಬೇಕೋ ಮಾವು ಈ ಥರ ಎಲ್ಲ ಗಿಡಗಳನ್ನು ಮತ್ತು ಅರಣ್ಯ ಸಸಿ ತೇಗ ಅವನ್ನೆಲ್ಲ ಹಾಕಿದ್ದೀನಿ ಸರ್. ರೇಷ್ಮೆ ಬೆಳಿತೀವಿ ಅಂದ್ರೆ ಎಷ್ಟು ಎಕರೆಯಲ್ಲಿ ರೇಷ್ಮೆ ಬೆಳೆದಿದ್ದೀರ? 2 ಎಕರೆ ಸರ್. 2 ಎಕರೆಯಲ್ಲಿ ಎಷ್ಟು ವರ್ಷ ಆಯಿತು ನೀವೀಗ ರೇಷ್ಮೆ? ಈಗ ಒಂದು 20 ವರ್ಷ ಆಯ್ತು ಸರ್. ಬಹಳಷ್ಟು ಅನುಭವ. ಹೌದು ಸರ್. ತೆಂಗು? ತೆಂಗು ಅಲೆ ಅದು 30 ವರ್ಷದ ತೆಂಗಿನ ಸಸಿ ಸರ್. ಎಷ್ಟು ಎಕರೆಯಲ್ಲಿ ಇದೆ? ಅದು 4 ಎಕರೆ ಸರ್. ಈ ಮುಸ್ಕಿನ ಜೋಳ ಬೆಳಿತೀವಿ ಅಂದ್ರೆ ಎಷ್ಟು ಎಕರೆಯಲ್ಲಿ ಬೆಳಿತೀರಿ? ಅದು 6 ಎಕರೆಯಲ್ಲಿ ಸರ್. 6 ಎಕರೆಯಲ್ಲಿ ಬೆಳಿತೀರಿ. ಈಗ 16 ಎಕರೆಯಲ್ಲಿ ನೀವು ಎಷ್ಟು ಎಕರೆಯಲ್ಲಿ ಕೃಷಿ ಮಾಡ್ತೀರ? 10 ಎಕರೆ ಸರ್. ಉಳಿದದ್ದು? ಉಳಿದನ್ನೆಲ್ಲ ಈ ಮಿಟ್ಟ ಕೊಟ್ಬಿಡ್ತೀವಿ ಸರ್. ಅಂದ್ರೆ ಲೀಸ್ಗೆ ಅಂತ? ಲೀಸ್ ಟೈಪ್ ಸರ್. ವರ್ಷಕ್ಕೆ ಇಷ್ಟು? ಹೌದು ಹೌದು ಸರ್. ನಿಮ್ಗೆ ನೀರಾವರಿ ವ್ಯವಸ್ಥೆ ಹೆಂಗಿದೆ? ಹಿಂದೆಲ್ಲ ಹೋಲಿಕೆ ಮಾಡಿದ್ರೆ ಸರಿ ಇರಲಿಲ್ಲ ಸರ್. ಇತ್ತೀಚಿನ 2-3 ವರ್ಷಗಳಲ್ಲಿ ನೀರು ಚೆನ್ನಾಗಿದೆ ಸರ್. ಹೆಂಗಾದ್ರೆ ಬೋರ್ವೆಲ್ ಅಥವಾ ಕಾಲುವೆ ನೀರು? ಕೊಳವೆ ಬಾವಿ ಸರ್. ಕೊಳವೆ ಬಾವಿ. ಎಷ್ಟು ಕೊರ್ಸಿದ್ದಾರೆ? 3 ಬೋರ್ವೆಲ್ ಇದೆ ಸರ್. ಎಷ್ಟು ಅಡಿಯಲ್ಲಿ ನೀರು ಬಿದ್ದು ನಿಮಗೆ? 300 ಅಡಿದೊಂದು, 200 ಅಡಿದೊಂದು, 600 ಅಡಿದು ಒಂದು, 3 ಇದಾವೆ ಸರ್. ಹೊಳಲ್ಕೆರೆ ಆ ಕಡೆ ಸ್ವಲ್ಪ ಮಳೆ ಚೆನ್ನಾಗುತ್ತೆ, ನೀರಿನ್ನು ಮೇಲೇನೆ ಸಿಗಬಹುದಲ್ಲ? ಅಂದ್ರೆ ಎಲ್ಲಾ ಭಾಗದಲ್ಲೂ ಇಲ್ಲ ಸರ್. ಇತ್ತೀಚೆಗೆ ಆ ಚೆಕ್ ಡ್ಯಾಮ್ಸು ಮಳೆನೇ ಬಂದಿಲ್ಲ ಅಂದ್ರೆ ಚೆಕ್ ಡ್ಯಾಮ್ಸು ಅದೆಲ್ಲ ಫೀಡ್ ಆಗಿರ್ಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಮಳೆ ಚೆನ್ನಾಗಿದೆ, ಚೆಕ್ ಡ್ಯಾಮ್ಸ್ ಎಲ್ಲ ಫೀಡ್ ಆಗಿದೆ, ಹಂಗಾಗಿ ಬೋರ್ವೆಲ್ ಎಲ್ಲ ಪವರ್ ಇಲ್ದೇನೆ ಹೊರಗೆ ಬರ್ತಾ ಇದೆ ಈಗ. ಹೌದು, ಸಿಕ್ಕಬಟ್ಟೆ ನೀರಿದೆ. ನೀರಿದೆ. ಈಗ ರೇಷ್ಮೆ 2 ಎಕರೆಯಲ್ಲಿ ಬೆಳೆದಿವಂದ್ರಲ್ಲ, ರೇಷ್ಮೆ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿ ಕೊಡ. ಅಂದ್ರೆ ಅದನ್ನ ಒಂದು ಲಾಭದಾಯಕ ಕೃಷಿಯಾಗಿ ಯಾವ ರೀತಿ ಮಾಡ್ಕೋಬಹುದು, ರೇಷ್ಮೆ ಮಾಡಿದ್ರೆ ಯಾವ ರೀತಿ ರೈತರಿಗೆ ಅಂದ್ರೆ ತಿಂಗಳ ಆದಾಯ ಯಾವ ರೀತಿ ಸಿಕ್ಕಂಗಾಗುತ್ತೆ ಅದ್ರ ಬಗ್ಗೆ ಹೇಳ್ತೀನಿ. ಇದು ವರ್ಷದಲ್ಲಿ 4 ಬೆಳೆ ಬರೋ ತರ ಆದ್ರೂ ಮಾಡಬಹುದು, 8 ಬೆಳೆ ತರ ಮಾಡಬಹುದು. ಅಂದ್ರೆ 2 ಬ್ಯಾಚ್ ಮಾಡ್ಕೋಬೇಕು. 8 ಬೆಳೆ ಬರಬೇಕು ಅಂದ್ರೆ ಈಗ 2 ಎಕರೆನ 1-1 ಎಕರೆ ಆಗಿ ಪಾರ್ಟ್ ಮಾಡಿ 2 ಎಕರೆ ಮಾಡ್ಕೋಬೇಕು. 2 ಎಕರೆ ಮಾಡಿ ಆವಾಗ ನಮ್ ಕೆಲ್ಸನೂ ಈಸಿ ಆಗುತ್ತೆ. ಪ್ರತಿ 3 ತಿಂಗಳಿಗೆ 2 ಬೆಳೆ ಬರುತ್ತೆ, ವರ್ಷದಲ್ಲಿ 8 ಬೆಳೆ ಬರುತ್ತೆ. ಈ ರೀತಿ ಪ್ಲಾನ್ ಮಾಡ್ಕೋಬೇಕು. ಚೆನ್ನಾಗಿ ಉಳುಮೆ ಮಾಡಿ V1 ಅಂತ ಒಂದು ಒಳ್ಳೆ ತಳಿ ಕಡ್ಡಿ, ಅದು ಅಂದ್ರೆ ಒಳ್ಳೆ ಸೊಪ್ಪಿನ ಇಳುವರಿ ಚೆನ್ನಾಗಿ ಬರುತ್ತೆ. ಆ ತಳಿನ ಆಯ್ಕೆ ಮಾಡ್ಕೊಂಡು ನಾವು ಉಳುಮೆ ಮಾಡ್ಕೊಂಡು ಈ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಹಾಕೊಂಡು ಹಾಕಿದ 6-5 ತಿಂಗಳಿಗೆ ಸೊಪ್ಪು ಶುರುವಾಗುತ್ತೆ. ಅಲ್ಲಿಂದ ನಾವು ಮೊಟ್ಟೆ ತಗೊಂಬಂದು ಈ ರೇಷ್ಮೆ ಮನೆಯನ್ನ ಕಟ್ಟಬೇಕು. ಇದು ರೈತನಿಗೆ ದೊಡ್ಡ ವೆಚ್ಚ. ಇವತ್ತಿನ ಕಾಲದಲ್ಲಿ ಅದಕ್ಕೆ ಕನಿಷ್ಠ ಅಂದ್ರೆ 1-6 ಲಕ್ಷ ರೂಪಾಯಿ ಬೇಕು ಆ ಮನೆಯನ್ನ ರೆಡಿ ಮಾಡ್ಕೊಳಕ್ಕೆ. ಅದರಲ್ಲಿ 2 ವಿಸ್ತೀರ್ಣದಲ್ಲಿ ಸರ್ಕಾರದ ಅನುದಾನ ಕೊಡ್ತಾರೆ. 1, 30, 20, 600 ಚದರಡಿ. 1, 50, 20, 1,000 ಚದರಡಿ. ಈ ತರ 2 ಪ್ಲಾನ್ ಇದೆ. ರೈತರಿಗೆಲ್ಲ 1,000 ಚದರಡಿ ಪ್ಲಾನಿಂಗ್ ಮಾಡ್ಕೊಂಡ್ರೆ ನಮಗೆ ಮನೆನೂ ಗಾಳಿ ಬೆಳಕಿಗೆ ಮತ್ತೆ ನಮ್ಮ ರೇಷ್ಮೆ ಬೆಳೆ ಮಾಡಕ್ಕೆ ನಮಗೆ ಜಾಗ ಸಿಗುತ್ತೆ. ಆ ಪ್ಲಾನಿಂಗ್ ಮಾಡೋದು ಒಳ್ಳೇದು. ಈ ರೀತಿ ರೆಡಿ ಮಾಡ್ಕೋಬೇಕು. ಅಲ್ಲ, ಇತ್ತೀಚೆಗೆ ಏನೋ ಹೊಸ ಟೆಕ್ನಾಲಜಿ ಬಂದಿದೆ, ದೊಡ್ಡ ಮನೆ ಬೇಕಾಗಲ್ಲ, ಸಣ್ಣ ಪ್ರಮಾಣದಲ್ಲಿ ಇದ್ರೆ ಸಾಕು, ಅದರಲ್ಲೇ ಸಾಕಬಹುದು ಅಂತ ಒಂದು ಮಾತು ಕೇಳಿದ್ವಿ. ಇಲ್ಲ, ಮನೆ ಬೇಕೇ ಬೇಕು. ಅಲ್ಲ, ಮನೆ ಬೇಕು, ಆದ್ರೆ ನೀವ್ ಹೇಳಿದ್ರಲ್ಲ 1,000 ಚದರಡಿ ಬೇಕಾಗಲ್ಲ ಅಂತ ಹೇಳ್ತಾರೆ. ಹಿಂದೆ ಒಂದು 20 ವರ್ಷದ ಹಿಂದೆ ಅಂದ್ರೆ ಅದು ಪುಟ್ಟಿ ಪದ್ಧತಿ ಇತ್ತು. ಇವತ್ತೇನಾಗಿದೆ, ಅಟ್ಟದ ಪದ್ಧತಿ ಅಂತ. ಆ ಅಟ್ಟದ ಪದ್ಧತಿ, ಈ ರ್ಯಾಕ್ ಸಿಸ್ಟಮ್ ಆ ತರ ಬಂದಿದೆ. ಹಂಗಾಗಿ ಜಾಗ ಜಾಗ ಬೇಕೇ ಬೇಕು. ಆಮೇಲೆ ಚಂದ್ರಿಕೆ ಮನೆಯ ಜಾಗ ಉಳಿದಿದೆ ಇವತ್ತು. ಚಂದ್ರಿಕೆ ಅದನ್ನ ಬಿದಿರು ಚಂದ್ರಿಕೆ ಬರೋದು ಹಿಂದೆ. ಹೌದು, ಆ ಬಿದಿರು ಚಂದ್ರಿಕೆ ಸ್ಟೋರ್ ಮಾಡೋದಕ್ಕೆ ಒಂದು ಮನೆ ಬೇಕಾಗಿತ್ತು, ಸಿಕ್ಕಬಟ್ಟೆ ಬೇಕಿತ್ತು. ಹೌದು, ಇವತ್ತು ರೋಟರಿ ಚಂದ್ರಿಕೆ ಬಂದಿದೆ, ಅಂದ್ರೆ ತಿರುಗುವ ಚಂದ್ರಿಕೆ ಅಂತ ಹೇಳಿ. ಅದೆಲ್ಲ ನಮಗೆ ಬೇಕಾದಾಗ ಓಪನ್ ಮಾಡ್ಕೊಳೋದು, ಬ್ಯಾಡ್ವಾದಾಗ ಕ್ಲೋಸ್ ಮಾಡೋದು, ಆ ತರ ಇದೆ. ಅದು ಸ್ಮಾರ್ಟ್ ಆಗಿದೆ. ಆ ಚಂದ್ರಿಕೆ ಮನೆಯದು ಉಳಿತಾಯ ಆಗಿದೆ. ಆಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಚಂದ್ರಿಕೆ ಬಂದಿದೆ. ಅದಕ್ಕೆ ಹೆಂಗೆ ಅಂದ್ರೆ, ಒಂದ್ ಚಂದ್ರಿಕೆ ಇಡಕ್ಕೆ 150-200 ಹುಳು ಇರೋತಾಗ ಮಾತ್ರ ಆ ಚಂದ್ರಿಕೆ ಇಡಬೇಕು. 1/4 ಕೆಜಿ ಗೂಡು ಕಟ್ಟುತ್ತೆ. ಅದಕ್ಕೆ ಅವಾಗ ಜಾಗ ಜಾಸ್ತಿ ಬೇಕು, ಆ ಸ್ಥಳಾವಕಾಶ ಆ ಹುಳುಗೆ ಜಾಸ್ತಿ ಕೊಡಬೇಕು. ಅಂದ್ರೆ ಇವತ್ತು ಲೇಬರ್ ಸಿಗದೇ ಇರೋ ಕಾರಣ ಅದಕ್ಕೆ ನಾವೇ ಮಾಡೋದು ಪ್ಲಾಸ್ಟಿಕ್ ಚಂದ್ರಿಕೆ. ಅಲ್ಲಿ ಯಾವಾಗ ಕೂಲಿ ಜನ ಇಲ್ಲದ ಲೇಬರ್ ಇಲ್ಲದ್ರು ಸಹಿತ ನಾವೇ ಅದನ್ನ ಪ್ಲಾಸ್ಟಿಕ್ ಚಂದ್ರಿಕೆ ಹೋಗಿ ಆ ಹುಳು ಮೇಲಿಟ್ರೆ ಅದೇ ಹೊತ್ಕೊಂಡ್ಬಿಟ್ಟು ಗೂಡು ಕಟ್ಟುತ್ತೆ. ಆದ್ರೆ ತಿರುಗುವ ಚಂದ್ರಿಕೆ ಅಷ್ಟು ಕ್ವಾಲಿಟಿ ಅದ್ರಲ್ಲಿ ಬರಲ್ಲ. ಏನೋ ಅದಕ್ಕೂ ಅದಕ್ಕೂ ಒಂದು 10-20 ರೂಪಾಯಿ ವ್ಯತ್ಯಾಸ ಆಗುತ್ತೆ. ಒಂದೇ ತರ ಯೂನಿಫಾರ್ಮ್ ಆಗಿ ಫ್ಯಾಕ್ಟರಿಯಲ್ಲಿ ಬಂದಂಗೆ ತಿರುಗುವ ಚಂದ್ರಿಕೆಗೆ ಬರುತ್ತೆ. ಪ್ಲಾಸ್ಟಿಕ್ ಚಂದ್ರಿಕೆಗೆ ಅನ್ಇಕ್ವಲ್ ಆಗುತ್ತೆ, ಅಂದ್ರೆ ಒಂದ್ ದೊಡ್ಡದು ಒಂದ್ ಚಿಕ್ಕದು ಈ ತರ ಬರುತ್ತೆ, ಅದು ಆ ತರ ಇರುತ್ತೆ. ಈಗ ನೀವು ಹುಳ ತರ್ತಿರಲ್ಲ ಸಾಕ್ಲಿಕ್ಕೆ, ಎಷ್ಟು ವಯಸ್ಸಿನ ಹುಳ ತಂದಿರ್ತೀರಾ? ಅದು ಎರಡನೇ ಹಂತ ಅಂತ. ಎರಡನೇ ಹಂತದ ಹುಳನ ತರ್ತೀವಿ. ಹುಳ ಎಲ್ಲಿ ನಿಮಗೆ ಸಿಗೋದೆಲ್ಲಿ ಸಿಗುತ್ತೆ? ಅದು ಇಲ್ಲಿ ಮಲ್ಲೂರಟ್ಟಿ ನಾಯಕನಟ್ಟಿ ಹತ್ರ ಅಲ್ಲಿ ಚಾಕಿ ಸೆಂಟರ್ ಅಂದ್ರೆ ಆ ಈ ತಾಪಮಾನ ಹವಾಮಾನ ಕಂಡೀಷನ್ ಆಗಿ ಇಟ್ಬಿಟ್ಟು ಯಾವ ಸಮಯದಲ್ಲಿ ಏನೇನು ಕಂಡೀಷನ್ ಇರಬೇಕು ಜನರೇಟರ್ ಇಟ್ಟು ಮೇಂಟೈನ್ ಮಾಡಿರ್ತಾರೆ. ಎರಡನೇ ಹಂತದವರೆಗೂ ಅವ್ರು ಇಡ್ತಾರೆ ಅಂದ್ರೆ ಆಲ್ಮೋಸ್ಟ್ 7-8 ದಿವಸ ಆಗಿರುತ್ತಲ್ಲಿ ಜಸ್ಟ್ ಐಸಿಯುದಲ್ಲಿ ಸಾಕಿದಂಗೆ. ಹೌದೌದು ಅಂದ್ರೆ ಅದನ್ನ ಬಹಳ ಚೆನ್ನಾಗಿ ಸುರಕ್ಷಿತವಾಗಿ ಆ ಟೆಂಪರೇಚರ್ ಹೊರಗಿನ ಪರಿಸರ ಏರ್ ಇಳಿತಾನ ಬ್ಯಾಲೆನ್ಸ್ ಮಾಡಿರ್ತಾರೆ. ಅಂತ ಹುಳನ ಸ್ಟಾಪ್ ಮಾಡ್ತಾರೆ. ಎರಡನೇ ಹಂತಕ್ಕೆ ಸ್ಟಾಪ್ ಆಗಿರುತ್ತೆ. ಸ್ಟಾಪ್ ಅಂದ್ರೆ ಜ್ವರ ಅಂದ ಜ್ವರಗಳು ಬರ್ತವೆ. ಎರಡನೇ ಜ್ವರಕ್ಕೆ ಸುಣ್ಣ ಹಾಕ್ಬಿಟ್ಟು ಸ್ಟಾಪ್ ಮಾಡಿ ರೈತನಿಗೆ ಕೊಡ್ತಾರೆ. ಯಾವ ರೀತಿ ಚಾರ್ಜ್ ಮಾಡ್ತಾರೆ ಅವರು? 3,000 ರೂಪಾಯಿ ಇದೆ ಈಗ. ಎಷ್ಟಕ್ಕೆ? 100 ಮೊಟ್ಟೆಗೆ. 100 ಮೊಟ್ಟೆಗೆ 3,000? 3,000. ನೀವು 2 ಎಕರೆಯಲ್ಲಿ ರೇಷ್ಮೆ ಬೆಳೆದಿದ್ರೆ ಎಷ್ಟು ಮೊಟ್ಟೆ ತರ್ತೀರ? ಒಂದು ಬ್ಯಾಚಿಗೆ 150 ಮೊಟ್ಟೆ ತರ್ತೀವಿ ಸರ್. ಅಂದ್ರೆ ಮತ್ತಿನ್ನೊಂದು ಬ್ಯಾಚಿಗೆ ಅಷ್ಟೇ ಪ್ರಮಾಣದಲ್ಲಿ. ಏನೇನು ಒಂದು ಕಾಳಜಿ ವಹಿಸಬೇಕಾಗುತ್ತೆ ನೀವು ಮೊಟ್ಟೆ ತಂದಿಂದ ಅದಕ್ಕೆ ಆಹಾರ ಹೆಂಗ್ ಕೊಡಬೇಕು? ಮೊದಲೆಲ್ಲ ಕೆಲವರೆಲ್ಲ ಸೊಪ್ಪು ಕಟ್ ಮಾಡಿ ಕೊಡ್ತಿದ್ರು, ಈಗೆಲ್ಲ ಕೆಲವರು ಎಲ್ಲಿ ಹಂಗೆ ಹಾಕ್ತಾರೆ. ಈಗ ರಂಬೆ ಪದ್ಧತಿ ಅಂತ ಬಂದಿದೆ ಸರ್. ಮುಂಚೆನ ಪದ್ಧತಿಯಲ್ಲಿ ಸೊಪ್ಪನ್ನ ತರದು ಬಿಟ್ಟು ಕೊಡ್ತಿದ್ದು. ಹೌದಾ? ಈಗಿನ ಪದ್ಧತಿಯಲ್ಲಿ ಸೊಪ್ಪು ತರಿಯೋದ್ರಿಂದ ಸೊಪ್ಪು ಬಾಡುತ್ತೆ. ಆಮೇಲೆ ಅರೆ ರಂಬೆ ಪದ್ಧತಿಯಲ್ಲಿ ಅಂದ್ರೆ ರಂಬೆ ಬೇಗ ಒಣಗಲ್ಲ. ಹಂಗಾಗಿ ಅದು ಹೊಲದಲ್ಲಿ ದನ್ನಿನ ಗೊಬ್ಬರ ಮತ್ತು ತೇವಾಂಶ ಹಿಡಿದ ತರ ಅದನ್ನ ನಾವು ಗಾರ್ಡನ್ ಮೇಂಟೈನ್ ಮಾಡಬೇಕು. ಕ್ವಾಲಿಟಿ ಲೀಫ್ ಅದು ಚೆನ್ನಾಗಿದ್ರೆ ಆ ಸೊಪ್ಪಿನ ಥಿಕ್ನೆಸ್ ಚೆನ್ನಾಗಿರುತ್ತೆ, ಅದು ಆ ತರ ಇರುತ್ತೆ. ಹಂಗಾಗಿ ಆ ಅಂತ ಸೊಪ್ಪನ್ನು ತಿನ್ನೋದ್ರಿಂದ ಅದು ಬಹಳ ಚೆನ್ನಾಗಿ ಯೋಗ್ಯವಾದ ಗೂಡು ಕಟ್ಟುತ್ತೆ. ಈಗ ನೀವು ರಂಬೆ ಪದ್ಧತಿ ಅಂದ್ರೆ ನೀವು ಅಲ್ಲಿ ರಂಬೆಗಳನ್ನ ಕಟ್ ಮಾಡ್ಕೊಂಡು ಬರಬೇಕಾಗತ್ತೆ. ಹೌದೌದು. ಅಂದ್ರೆ ಬಿಸಿಲು ಟೈಮಲ್ಲಿ ಈ ರೇಷ್ಮೆ ಉಳಿದಂಗೆ ಅಂದ್ರೆ ತಂಪಾದ ವಾತಾವರಣ ಇರಬೇಕು. ಬೆಳಿಗ್ಗೆ 9 ಗಂಟೆ ಒಳಗೆ ಆ ಕೆಲಸನ ರೇಷ್ಮೆ ಮೇವು ಹಾಕೋದನ್ನ ಕಟ್ ಮಾಡೋದನ್ನ ಮಾಡಬೇಕು. ಅತಿಯಾದ ಟೆಂಪರೇಚರ್ ಏನಾಗುತ್ತೆ ಅದರ ತೇವಾಂಶ ಆರ್ತಾ ಹೋಗುತ್ತೆ, ಅದ್ ಕಡಿಮೆ ಆಗ್ತಾ ಹೋಗುತ್ತೆ, ಬಿಸಿಲಿಗೆ ಬಾಡತ್ತೆ. ಅದಕ್ಕೆ ತಂಪಾದ ವಾತಾವರಣದಲ್ಲಿ ಅದನ್ನ ಕಟ್ ಮಾಡಿಬಿಟ್ಟು ಮೇವು ಹಾಕ್ಬೇಕು. ಬೆಳಿಗ್ಗೆ 1 ಗಂಟೆ ಕೆಲಸ ಇರುತ್ತೆ, ಸಂಜೆ 1 ಗಂಟೆ ಕೆಲಸ ಇರುತ್ತೆ. ಆ ಸಮಯದಲ್ಲೇ ತಂಪನ್ ವಾತಾವರಣದಲ್ಲೇ ಮಾಡ್ಬೇಕು. ಇದಕ್ಕೆ ಕೂಲಿಯರ್ ಕರ್ಕೊಂಡ್ರೆ ಏನಾಗುತ್ತೆ ಅವರಿಗೆ ಅದು 2 ಟೈಮ್ ಬಂದು ಕೆಲಸ ಮಾಡಕ್ಕೆ ಆಗಲ್ಲ. ಅದಕ್ಕೆ ಮನೆಯವರೇ ಮಾಡಿದ್ರೆ ಇದನ್ನು ಮನೆಯವರೇ ಟೀಮ್ ವರ್ಕ್ ಮಾಡ್ಬೇಕು. ಹೊರಗಿಂದ ಕರ್ಕೊಂಡ್ಬರಕ್ಕೆ ಕಷ್ಟ ಆಗುತ್ತೆ. ನಾನು ಬೆಳಿಗ್ಗೆ 2 ಟೈಮ್ ಬರಲ್ಲ, 1 ಟೈಮ್ ಬರ್ತೀವಿ ಅನ್ನೋ ಕೂಲಿಯರ್ ಇರ್ತಾರೆ. ಅವ್ರನ್ನ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ನೀವು ಹುಳ ತಂದಿಂದ ಎಷ್ಟು ದಿನ ಸಾಕ್ಬೇಕು ಅವನ್ನ? ಒಂದು 20-25 ದಿವಸ ಸಾಕ್ಬೇಕಾಗುತ್ತೆ. ಅಷ್ಟೊತ್ತಿಗೆ ಬರುತ್ತೆ, ಅದ್ ಗೂಡು ಬಂದ್ಬಿಡುತ್ತೆ. ಎರಡನೇ ಅಂತ ಅವ್ರು ಕೊಡ್ತಾರ, ಮೂರನೇ ಅಂತ, ನಾಲ್ಕನೇ ಅಂತ, ನಾಲ್ಕನೇ ಅಂತ, 5ನೇ ಹಂತಕ್ಕೆ ಅಂದ್ರೆ ಗೂಡಕ್ಕೆ ಶುರುವಾಗಿದೆ ಅಂತ. ಅಲ್ಲಿಗೆ ಗೂಡು ಕಟ್ಟಕ್ ಶುರು ಮಾಡಿ 8-9 ದಿವಸಕ್ಕೆ ಮಾರುಕಟ್ಟೆಗೆ ಹೋಗುತ್ತೆ. ಒಳ್ಳೆ ಕ್ವಾಲಿಟಿ ರೇಷ್ಮೆ ಸಿಗಬೇಕಂದ್ರೆ ಏನು ನಾವು ಎಚ್ಚರಿಕೆ ವಹಿಸಬೇಕಾಗುತ್ತೆ? ವಾತಾವರಣನ ನೋಡ್ಬೇಕಾಗುತ್ತೆ. ಅದೆಲ್ಲದಕ್ಕಿಂತ ಸೋಂಕು ನಿವಾರಣೆ. ಹಿಂದಿನ ಬೆಳೆಯದು ಸೋಂಕು ಏನಾರ ಇದ್ರೆ, ಬ್ಯಾಕ್ಟೀರಿಯಾ ವೈರಸ್ ಏನಾರ ಪ್ರಾಬ್ಲಮ್ ಇದ್ರೆ ಮುಂದಿನ ಬೆಳೆಗೆ ವರ್ಗಾವಣೆ ಆಗಬಾರ್ದು ಅಂತ ಹೇಳಿ ಅದನ್ನ ಹೈಜೆನಿಕ್ ಆಗಿ ಸೋಂಕು ನಿವಾರಣೆಗಳು ಮಾಡಬೇಕು. ಒಂದ್ 2-3 ಸರಿ ನಾವು ಮನೆ ಸುತ್ತ ಮನೆ ಒಳಗೆ ಎಲ್ಲಾ ಕಡೆ ಪವರ್ ಸ್ಪ್ರೇ, ಸಾಮಾನ್ಯವಾದ ಪವರ್ ಸ್ಪ್ರೇ ಯೂಸ್ ಮಾಡಿ ನಾವು ಆಮೇಲೆ ವಿಜ್ಞಾನಿಗಳು ಏನ್ ರೆಕಮೆಂಡ್ ಮಾಡಿರ್ತಾರೆ ಆ ಇದನ್ನೇ ಔಷಧಿನೇ ತಯಾರು ಮಾಡ್ಕೋಬೇಕು. ಇಷ್ಟು ನೀರಿಗೆ ಇಷ್ಟು ಔಷಧಿ ಆತರ ರೆಡಿ ಮಾಡ್ಕೊಂಡು ಅದನ್ನ ನಾವು ಹೊಡೆಯೋದ್ರಿಂದ, ಪವರ್ ಸ್ಪ್ರೇ ಯೂಸ್ ಮಾಡೋದ್ರಿಂದ ಪ್ರತಿ ಜಾಗ ಸೂಜಿ ಮನೆಯಷ್ಟು ಜಾಗನೂ ಬಿಡಬಾರ್ದು. ನಾವು ಅಲ್ಲಿ ಯೂಸ್ ಮಾಡೋ ಬಟ್ಟೆ ಚಪ್ಪಲಿ ಪರ್ಕೆ ಎಲ್ಲದನ್ನು ಮನೆ ಪ್ರತಿ ಕೆಳಭಾಗ ಮೇಲ್ಭಾಗ ಎಲ್ಲಾ ಜಾಗಕ್ಕೂ ಆ ಔಷಧಿ ಸಿಂಪಡಣೆ ಮಾಡಿದ್ರೆ ಹಳೆಯ ರೋಗಗಳು ಯಾವೂ ಬರಲ್ಲ. ಅದು ಮೊದಲನೇ ಕೆಲಸ ಆಗ್ಬೇಕು. ಫಸ್ಟ್ನೇದು ಸೊಪ್ಪಿನ ಕ್ವಾಲಿಟಿ, ಎರಡನೇದು ಸೋಂಕು ನಿವಾರಣೆ, ಮೂರನೇ ಅಂತ ಮನೆಯ ವಾತಾವರಣ ಏರಿಳಿತ ಆಗ್ತಾ ಇರುತ್ತೆ. ಒಂದೇ ಸರಿ ಹೈ ಟೆಂಪರೇಚರ್ ಆಗುತ್ತೆ, ಒಂದೇ ಸರಿ ಕೂಲ್ ಆಗುತ್ತೆ. ಈ ತರ ಇದ್ದಾಗ ಇಂತಿಂತ ಸಮಯದಲ್ಲಿ ಇಷ್ಟಿಷ್ಟು ಸೆಂಟಿಗ್ರೇಡ್ ಇರಬೇಕು ಅಂತ ವಿಜ್ಞಾನಿಗಳು ಹೇಳೋದು. ಒಂದೊಂದ್ಸರಿ ಕೃತಕವಾಗಿ ಮಾಡ್ತಾರೆ, ಒಂದೊಂದ್ಸರಿ ಏನೇನೋ ಮಾಡಿ ಒಟ್ಟಿಗೆ ಅದನ್ನ ಇಡಬೇಕು, ಆ ಸ್ಟ್ಯಾಂಡರ್ಡ್ ಅನ್ನ ಇಡಬೇಕು ಎಷ್ಟು ಸೆಂಟಿಗ್ರೇಡ್ ಇದೆ ಅನ್ನೋದನ್ನ. ಅಲ್ಲ, ನೀವು ಹುಳ ತರಬೇಕಾದ್ರೆ ಅಲ್ಲಿ ಆ ತರ ಮೇಂಟೈನ್ ಮಾಡಿ ನಿಮ್ಗೆ ಸಾಕಿ ಕೊಡ್ತಾರೆ. ಆದ್ರೆ ನೀವು ನಿಮ್ಮ ಮನೆಯಲ್ಲಿ ಸಾಕ್ಬೇಕಾದ್ರೆ, ನಿಮ್ಮ ರೇಷ್ಮೆ ಮನೆ ಕಟ್ಟಿರ್ತಾರಲ್ಲ ಅದರಲ್ಲಿ ಸಾಕ್ಬೇಕಾದ್ರೆ ಇವೆಲ್ಲ ಮೇಂಟೈನ್ ಮಾಡಕ್ ಆಗುತ್ತಾ? ಅದೇ ಈಗ ಕೆಂಡಗಳನ್ನ ಹಾಕ್ತಿವಿ, ಇದ್ಲು ತಗೊಂಬಂದು ಕೆಂಡ ಹಾಕ್ತಿವಿ ಅಂದ್ರೆ ತಂಪಾದ ವಾತಾವರಣ ಇದ್ರೆ. ಬೇಸಿಗೆಗಾಲದಲ್ಲಿ ಆದ್ರೆ ಗೋಣಿ ಚೀಲಗಳನ್ನ ನೆನ ಹಾಕ್ಬಿಟ್ಟು ಕಿಟಕಿಗಳಿಗೆ ಹಾಕೋದು, ಆಮೇಲೆ ವಾತಾವರಣನ ಮನೆ ಒಳಗ್ ನೀರ್ ಹಾಕೋದು, ಮೇಲ್ಛಾವಣೆ ಮೇಲೆ ಗರಿ ಹಾಕೋದು, ಈ ತರ ಕೃತಕವಾಗಿ ಏನಾದರೂ ಮಾಡಿ ನಾವು ಅದನ್ನ ಮೇಂಟೈನ್ ಮಾಡಿದ್ರೆ ಯೋಗ್ಯವಾಗಿ ಆ ಉಳುತ್ತು ಆ ಸಮಯಕ್ಕೆ ಸರಿಯಾಗಿ ಮೇವು ತಿನ್ನೋದು ಎಲ್ಲ ಮಾಡುತ್ತೆ. ಆ ತರ ಅದನ್ನ ನಾವು ಸೃಷ್ಟಿ ಮಾಡ್ಲೇಬೇಕು. ಅಂದ್ರೆ ನೀವು ಗೂಡು ಬಂದಿಂದ ಇಷ್ಟು ದಿನದೊಳಗೆ ತಲುಪಿಸಬೇಕಂತ ಇರುತ್ತೆ, ಅದನ್ನ ಯಾವ ರೀತಿ ಮಾಡ್ತಾರೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ಅಂದ್ರೆ ಬೇಸಿಗೆಗಾಲದಲ್ಲಿ 7-6 ದಿವಸಕ್ಕೆ ತಗೊಂಡು ಹೋಗ್ಬಹುದು ಗೂಡನ್ನ. ಆದ್ರೆ ಚಳಿಗಾಲ ಮಳೆಗಾಲದಿಂದಲ್ಲಿ 8-9 ದಿವಸಕ್ಕೆ ತಗೊಂಡು ಹೋಗ್ಬೇಕು. ಅಂದ್ರೆ ಆಮೇಲೆ ನಾವು ಅದನ್ನ ನೋಡ್ಬೇಕು ಅಂದ್ರೆ ಇಷ್ಟು ಒಂದು 72 ಗಂಟೆ ಏನೋ ಇದೆ ಆ ಗೂಡು ರಚನೆ ಆಗಕ್ಕೆ. ಆಮೇಲೆ ಒಂದೊಂದ್ಸರಿ ವಾತಾವರಣ ಸರಿ ಇಲ್ಲ ಅಂದ್ರೆ ಅದು ನಿಂತು ನಿಂತು ನಿಂತು ಕಟ್ಟುತ್ತೆ. ಆಮೇಲೆ ನಮಗೆ ಅನುಮಾನ ಬಂದ್ರೆ ಅದು ಸರಿಯಾಗಿ ಕಟ್ಟಿದೆಯೋ ಇಲ್ಲ ಫಿನಿಶಿಂಗ್ ಆಗಿದೆ ಅದ್ರದ್ದು ಕಟ್ಟೋದು ಅಂದ್ರೆ ಒಂದ್ ಬ್ಲೇಡ್ ತಗೊಂಡು ಆ ಗೂಡನ್ ಕೊಯ್ದು ಬಿಟ್ಟು ಅದು ಒಂದು ಶೇಂಗಾ ಬೀಜದ ತರ ಕಲರ್ ಬಂದಿರುತ್ತೆ ಅದ್ರೊಳಗೆ ಬಂದಿದ್ರೆ ಅದ್ರ ಕೆಲಸನ ಕಂಪ್ಲೀಟ್ ಆಗಿದೆ, ಇದು ಗೂಡು ಮಾರಾಟಕ್ಕೆ ತಯಾರಾಗಿದೆ ಅಂತ ನಾವೇ ಅದನ್ನ ಪರೀಕ್ಷೆ ಮಾಡಬಹುದು. ಇಲ್ಲ ಅಂದ್ರೆ ನಾವು ಅದನ್ನ ಇನ್ನ ಒಂದ್ ದಿವಸ 2 ದಿವಸ ಮುಂದೂಡಿ ಆಮೇಲೆ ತಗೊಂಡು ಹೋಗ್ಬೇಕು. ಈ ರೀತಿ ಎಷ್ಟು ಖರ್ಚು ಬರುತ್ತೆ ನಿಮಗೆ? ಒಂದು 2 ಎಕರೆಯಲ್ಲಿ ನೀವು ರೇಷ್ಮೆ ಮಾಡ್ತಿದ್ರಂದ್ರೆ ಎಷ್ಟು ಖರ್ಚು ಆಗ್ಬೋದು? ಅದು ಒಂದು ಬೆಳೆಗೆ ಅಂದ್ರೆ ಮೊಟ್ಟೆಗೆ 3,000 ಬೇಕು. ಆಮೇಲೆ ಒಂದು 2-3 ತಿಂಗಳಿಗೆ ಒಂದು ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಅದೆಲ್ಲ ಕೊಡ್ಬೇಕು. ಒಂದು ಬೆಳೆಗೆ ಕನಿಷ್ಠ ಅಂದ್ರೆ ಒಂದು 15-20,000 ರೂಪಾಯಿ ಖರ್ಚು ಬರುತ್ತೆ. ಎಷ್ಟು ಕೆಜಿ ನೀವು ಇದು ತೆಗಿತೀರ ರೇಷ್ಮೆನ? 150 ಮೊಟ್ಟೆಗೆ 130 ಕೆಜಿ 140 ಕೆಜಿ ಬೆಳಿಬಹುದು. ಇಷ್ಟನ್ನ ಬೆಳಿಬಹುದು. ಅಂದ್ರೆ ಒಳ್ಳೆ ರೇಟ್ ಇದ್ರೆ ನಿಮ್ಗೆ ಎಷ್ಟು? ಇತ್ತೀಚೆಗೆ ಬೆಲೆ ಚೆನ್ನಾಗಿದೆ. ಹಿಂದಿನ ಬೆಲೆ ನೋಡಿದ್ರೆ ಇವತ್ತಿನ ಬೆಲೆ 1,000 ಕೆಜಿ ವರೆಗೂ ಹೋಗಿತ್ತು, ಈಗ ಕನಿಷ್ಠ 700-800 ನಿಂತಿದೆ ಈಗ. ಅಂದ್ರೆ ಒಂದು ಕ್ವಿಂಟಲ್ ಗೂಡು ಮಾರಿದ್ರೆ ನಮಗೆ 70,000 ರೂಪಾಯಿ ಸಿಗುತ್ತೆ. ಒಂದು 20,000 ರೂಪಾಯಿ ಖರ್ಚು ತಂದ್ರು 50,000 ರೂಪಾಯಿ ಲಾಭದಾಯಕ ಆಗುತ್ತೆ ಒಂದು ಬೆಳೆಗೆ. ಒಂದು ಬೆಳೆಗೆ ಅಂತ ಎಷ್ಟು ಬೆಳೆ ತೆಗಿತೀರಿ ನೀವು ವರ್ಷದಲ್ಲಿ? 8 ಬೆಳೆ. ಅಂದ್ರೆ ಅದಕ್ಕೆ ಮನೆಯವರೇ ಇದ್ರೆ ಚೆನ್ನಾಗಂತೀರಿ? ಹೌದೌದು, ಮನೆಯವರೇ. ಯಾಕೆ ಅಂದ್ರೆ ಈಗ ಒಬ್ಬ ನಾವು ಕೂಲಿಕಾರನ ಸ್ನಾನ ಮಾಡಬಾರಪ್ಪ ಅಂದ್ರೆ ಅವನಿಗೆ ಸ್ನಾನನು ಮಾಡಿಸ್ಬೇಕು, ಚಪ್ಪಲಿನೂ ಹಾಕ್ಸ್ಬೇಕು, ಎಲ್ಲಾದ್ರು ಮಾಡ್ಬೇಕು. ಯಾಕಂದ್ರೆ ಹೈಜೆನಿಕ್ ಆಗಿರ್ಬೇಕು. ಅಂದ್ರೆ ಕೆಟ್ಟು ವಾಸನೆನೂ ಸಹಿಸಲ್ಲ, ನಾವು ಮನುಷ್ಯನಂಗೆ ಅದು ಹಂಗೆ ಅಂದ್ರೆ ಬ್ಯಾಡ್ ಸ್ಮೆಲ್ ಅದೆಲ್ಲ ಸಹಿಸಲ್ಲ ಅದು. ಈಗ ಹ್ಯಾಬಿಟ್ ಇರೋ ಅಂತ ಲೇಬರ್ ಆದ್ರೆ ನೀನು ಸೂಪರ್ ಹಾಕ್ಬೇಡ, ಸ್ಟಾರ್ ಹಾಕ್ಬೇಡ, ಹೊಗೆ ಸಪ್ಪ ಹಾಕ್ಬೇಡ, ಬಿಡಿ ಸೇದ್ಬೇಡ ಅಂದ್ರೆ ಕೇಳಲ್ಲ. ಮನೆಯವರೇ ಆದ್ರೆ ನಮ್ಮಳು ಬೆಳೆ ಕೆಟ್ಟೋಗುತ್ತೆ ಅಂತ ಹೇಳಿ ನಾವು ಹೈಜೆನಿಕ್ ಇರುತ್ತೆ, ಇದೆಲ್ಲದನ್ನು ಕಷ್ಟ ಆಗುತ್ತೆ. ಇನ್ನು ತೆಂಗು ಐತೆ ನಮ್ಮಲ್ಲಿ ಅಂತ ಹೇಳಿದ್ರೆ ಅದನ್ನ ಮೇಂಟೈನ್ ಮಾಡೋದು ಹೆಂಗ್ ಮಾಡ್ತೀರ? ತೆಂಗು ಅದ ಹೆಂಗೆ ಅಂದ್ರೆ ನೀರನ್ನೊಂದು ಕರೆಕ್ಟ್ ಮೇಂಟೈನ್ ಮಾಡೋದು ಚೆನ್ನಾಗಿ. ಆಮೇಲೆ ನಾವು ತೆಂಗಿನ ಕಾಯಿನ ಕೆಡವೋದಿಲ್ಲ, ಅಂದ್ರೆ ಅದಾಗಿ ಅದ್ ಬಿದ್ದ ಮೇಲೆ ಆರ್ಸೋದು. ಯಾಕೆಂದ್ರೆ ಆ ರೋಟಿ ಹಾಕಿ ಆ ಗಳು ಹಾಕಿ ಕೆಡವರು ನಮ್ ಇನ್ ಟೈಮಿ ಬರಲ್ಲ. ಏನ್ ಮಾಡ್ತಾರೆ, ನಮಗೆ 2,000 ಕೊಡು, 1,500 ಕೊಡು, ಆಮೇಲೆ ಅವ್ರು ಹೇಳ್ದಂಗೆ ಕೇಳ್ಬೇಕು. ಆ ತರ ಡಿಪೆಂಡಿಂಗ್ ಆಗೋಗಿದೆ. ಅದಕ್ಕೆ ನಾವೇನು ಬಿದ್ದ ತೆಂಗಿನಕಾಯಿಗಳನ್ನ ಆರಿಸ್ತೀವಿ. ಒಂದು ಗಿಡದಿಂದ ಕನಿಷ್ಠ ಒಂದು 100-150 ತೆಂಗಿನಕಾಯಿ ನಿರೀಕ್ಷೆ ಮಾಡ್ತೀವಿ. ಎಷ್ಟು ಅಷ್ಟು ಬರುತ್ತೆ ಒಂದ್ ವರ್ಷದಲ್ಲಿ? ಒಂದ್ ತೆಂಗಿನ ಸಸಿಯಿಂದ, ಒಂದ್ ತೆಂಗಿನ ಸಸಿಯಿಂದ ಒಂದ್ ವರ್ಷಕ್ಕೆ ಅಷ್ಟು ಅಷ್ಟು ಬರುತ್ತೆ. ಕನಿಷ್ಠ ಅಷ್ಟು ಕಟ್ಟಿದ್ರು ನಾವು ಒಂದು 100 ಸಸಿಗೆ 15,000 ತೆಂಗಿನಕಾಯಿ ಬರುತ್ತೆ. ನಿಮಗೆ ಕನಿಷ್ಠ ಒಂದು 10 ರೂಪಾಯಿ ಸಿಕ್ಕರೂ ಲಾಭ ಅನಿಸ್ತದೆ? ನಾವು ಕೊಬ್ಬರಿ ಹಾಕೋ ಪದ್ಧತಿ ಇಟ್ಕೊಂಡಿದೀವಿ ಸರ್. ಕೊಬ್ಬರಿಗೆ? ಕೊಬ್ಬರಿಗೆ ಎಲ್ಲಿಗೆ ಹಾಕೊಂಡು? ನಾವು ಅರಸಿ ಕೆರೆಗೆ ಹಾಕ್ತಿವಿ. ಅಂದ್ರೆ ಕೊಬ್ಬರಿ ಮಾಡಿ ಇದು ಮಾಡ್ತೀವಿ. ಹೌದು. ಅಲ್ಲಿ ಯಾಕೆ ಅಂದ್ರೆ ನಾವು ತೆಂಗಿನಕಾಯಿ ಮಾರಕ್ ಹೋದಾಗ ಚಿಕ್ಕ ತೆಂಗಿನಕಾಯಿಗೆ ಬೆಲೆ ಕಡಿಮೆ ಹೇಳ್ತಾರೆ, ಆಮೇಲೆ 100 ತೆಂಗಿನಕಾಯಿಗೆ 10 ಲಾಭ ಕೇಳ್ತಾರೆ. ಚಿಕ್ಕದೇನ್ ಮಾಡ್ತಾರೆ, ಅದನ್ನ 2-1, 3-1 ಅಂತ ಹೇಳಿ ಹಾಕಂತಾರೆ. ಇದೆಲ್ಲದನ್ನು ಸಹಿತ ನಮಗೆ ಕೊಬ್ಬರಿ ಆಗಿ ಆದಾಗ ಎಲ್ಲದೂ ಬರುತ್ತೆ. ಚಿಪ್ಪು ಸಹಿತನು 10 ರೂಪಾಯಿ ಕೆಜಿ 15 ರೂಪಾಯಿ ಕೆಜಿ ಚಿಪ್ ಇದೆ, ಅದನ್ನು ತಗೊಂಡೋಗೋರಿದ್ದಾರೆ. ಅದನ್ನೆಲ್ಲ ಇದ್ಲು ಪುಡಿ ತರ ಮಾಡಿ ಎಲ್ಲ ಹೊರಗಡೆ ಹೋಗುತ್ತದು. ಉರ್ವಲ್ ಉರ್ವಲ್ಲ, ಇದ್ಲು ಪುಡಿ ತರ ಮಾಡ್ತಾರೆ, ಹಿಟ್ಟು ತರ ಮಾಡ್ತಾರೆ. ಅಂದ್ರೆ ಅದನ್ನ ಬರ್ನ್ ಮಾಡಿ ಚಿಪ್ಪನ್ನ ಈ ಪುಡಿ ತರ ಮಾಡಿ ಅದೆಲ್ಲ ಹೊರ ಇದೆ ಎಲ್ಲಿಗ ಒಟ್ಟಿಗೆ ಕಳಿಸ್ತಾರ ಅವರು. ಈ ರೀತಿ ಪದ್ಧತಿ ಏನಂದ್ರೆ ಪ್ರತಿ ಹಂತದಲ್ಲೂ ಕೊಬ್ಬರಿ ಮಾಡೋದ್ರಿಂದ ನಮಗೆ ಪ್ರತಿ ಹಂತದಲ್ಲೂ ನಮಗೆ ದುಡ್ಡು ಸಿಗ್ತಾವೆ. ಚಿಪ್ಪಲ್ಲಿ ಸಿಗುತ್ತೆ, ಆಮೇಲೆ ಆ ಮೇಲಿನ ಸಿಪ್ಪೆ ಉರ್ವಲಾಗಿ ನೀವ್ ಹೇಳ್ದಂಗೆ ಈ ನೀರು ಒಲೆಗಳು, ಈ ಗುಜರಾತ್ ಬೈಲರ್ಗಳು ಇವೆಲ್ಲ ಇಟ್ಕೊಂಡು, ಆಮೇಲೆ ಅಡಕೆ ಉರ್ವಲು ಅಡಕೆ ಬೇಸಕ್ಕೆ ಇದಕ್ಕೆಲ್ಲ ಮೇಲಿಂದ ಬರುತ್ತೆ. ಆಮೇಲೆ ಕೊಬ್ಬರಿ ಪ್ರತಿ ಎಲ್ಲದೂ ಕೊಬ್ಬರಿನೂ ಬರುತ್ತೆ, ಚಿಕ್ಕದು ದೊಡ್ಡದು ಎಲ್ಲದೂ ನಮಗೆ ಬರುತ್ತೆ. ಹಂಗಾಗಿ ಕೊಬ್ಬರಿ ಮಾಡೋದು ರೈತನಿಗೆ ಲಾಭದಾಯಕ. ಅಂದ್ರೆ ಸ್ಥಳಾವಕಾಶ ಬೇಕು. ಒಂದ್ಸರಿ ತೆಂಗಿನಕಾಯಿ ಹಾಕಿದ್ರೆ ಕನಿಷ್ಠ 8 ತಿಂಗಳು 9 ತಿಂಗಳು ಕೊಬ್ಬರಿ ಆಗೋವರೆಗೂ ಕಾಯ್ಬೇಕಾಗುತ್ತೆ. ಬೇಗ ಹಣ ಬೇಕು ಅಂದ್ರೆ ತೆಂಗಿನಕಾಯಿ ಮಾರುತ್ತಾರೆ. ಆಮೇಲೆ ಒಂದೊಂದು ಕೆಲವು ಮನೆಗೆ ಸ್ಥಳಾವಕಾಶ ಇರಲ್ಲ. ಹಂಗಾಗಿ ಕೊಬ್ಬರಿ ಮಾರೋದು ಲಾಭದಾಯಕ. ಈಗ ತೆಂಗಿನ ತೋಟ ನಿರ್ವಹಣೆ ಮಾಡೋದ ಹೆಂಗೆ? ಈ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕ್ಬೇಕು ಸರ್. ಒಂದ್ ಸ್ವಲ್ಪ ಇತ್ತೀಚೆಗೆ ಕೊಟ್ಟಿಗೆ ಗೊಬ್ಬರ ಯಾವ ಸಮಯದಲ್ಲಿ ಹಾಕ್ತೀರಿ? ಅದು ನಾವು ಜೂನ್ ಜುಲೈ ಆಗಸ್ಟ್ ಟೈಮಲ್ಲಿ ಹಾಕಿದ್ರೆ ತಂಪಾದ ವಾತಾವರಣ ಇರೋದ್ರಿಂದ ಅದು ಆವಿಯಾಗಿ ಹೋಗುವಂತ ಕಡಿಮೆ ಇರುತ್ತೆ. ಆ ಮಣ್ಣಲ್ಲಿ ಉಳುಮೆ ಮಾಡಿ ಸೇರಿಸ್ಬಿಟ್ರೆ ಆಮೇಲೆ ಹಸಿರೆಲೆ ಗೊಬ್ಬರಗಳು ಸೆಣಬು ಡಯಾಂಚ ಆಮೇಲೆ ಹಲಸಂದೆ ಉರುಳಿ ಈ ತರ ಹಸಿರು ಎಲೆಗಳು ಇದನ್ನ ಈ ರೀತಿ ಹಾಕೋದ್ರಿಂದ ಅದೆಲ್ಲ ಚೆನ್ನಾಗಿರುತ್ತೆ. ನೀರ್ ಬಿಡೋದು ಈಗ ಮಳೆಗಾಲದಲ್ಲಿ ಏನ್ ಬೇಕಾಗೋದಿಲ್ಲ. ಮಳೆ ಇಲ್ಲದ ಸಮಯದಲ್ಲಿ ಒಂದ್ 15 ದಿನಕ್ಕೊಮ್ಮೆ ನೀರ್ ಬೇಕೇ ಬೇಕು. ಆವಾಗ ನೀರನ್ನ ಹಾಯಿಸ್ತೀವಿ ಸರ್. ಇನ್ನು ಇದು ಮುಸ್ಕಿನ ಜೋಳ ಬೆಳಿತೀವಂದ್ರೆ ಹೊಳಲ್ಕೆರೆ ಕಡೆ ಜಾಸ್ತಿ ಬೆಳಿತಾರೆ ಅದನ್ನ. ಹೌದೌದು, ಮುಸ್ಕಿನ ಜೋಳ ಬೆಳಿತಾರೆ, ಕೆಲವರಲ್ಲಿ ಈರುಳ್ಳಿ ಬೆಳಿತಾರೆ, ಆಮೇಲೆ ರಾಗಿನೂ ಬೆಳಿತಾರೆ, ಹತ್ತಿನೂ ಬೆಳಿತಾರೆ, ಹತ್ತಿ ಬೆಳಿತಾರೆ. ಮುಸ್ಕಿನ ಜೋಳದ ಬಗ್ಗೆ ಹೇಳಿ, ನೀವು ಬೆಳಿತೀವಿ ಅಂತ ಹೇಳಿದ್ರಲ್ಲ, ಅದನ್ನೇ ಯಾಕೆ ಬೆಳಿತಿದ್ರಿ? ಇನ್ನು ಬೇರೆ ಬೇರೆ ವಾಣಿಜ್ಯ ಬೆಳೆಗಳಿದಾವಲ್ಲ. ಅದು ಮುಸ್ಕಿನ ಜೋಳ ಅಂದ್ರೆ ಜೀರೋ ಮೇಂಟೆನೆನ್ಸ್ ಅಂತ. ಅಂದ್ರೆ ಸುಲಭವಾಗಿ ರೈತನಿಗೆ ಉಳುಮೆ ಮಾಡಿಬಿಟ್ಟು ಹೋಗಿ ಯಂತ್ರಗಳು ಬಂದ್ಬಿಟ್ಟಿದಾವ ಅದಕ್ಕೆ. ಅಂದ್ರೆ ಬಿತ್ತನೆ ಮಾಡಕ್ಕೆ ಇದೆ, ಆ ಬಿತ್ತನೆ ಮಾಡೋ ಮಿಷಿನ್ ಆ ಟ್ರ್ಯಾಕ್ಟರ್ಗೆ ಒಂದ್ ಕಡೆ ಗೊಬ್ಬರ ಒಂದ್ ಕಡೆ ಬೀಜ ಹಾಕ್ಬಿಟ್ರೆ ಆದಷ್ಟಿಗೆ ಎಲ್ಲ ಹೊಲನೆಲ್ಲ ಬಿತ್ಕೊಂಡ್ ಬಂದ್ಬಿಡುತ್ತೆ. ಅದ್ರ ಜೊತೆಗೆ ಕುಂಟೆ ಇರುತ್ತೆ, ಕೆಲ್ಸನೆ ಮುಗ್ದೋಯ್ತು. ಇದು ಸುಲಭವಾದಿದ್ದಾನ. ಅದಕ್ಕೆ ಏನ್ ಮಾಡ್ತಾರೆ, ಈ ಪದ್ಧತಿನ ಎಲ್ಲ ರೈತರು ಅದನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಮೇಂಟೆನೆನ್ಸ್ ಜಾಸ್ತಿ ಆಗಲ್ಲ, ಖರ್ಚಿನ ಕಡಿಮೆ ಇರ್ತದೆ, ಸುಲಭವಾಗಿ ಕೆಲಸ. ಅದಕ್ಕೇನು ಮಳೆ ಒಂದ್ ಬಂದ್ಬಿಟ್ಟು ಅದಕ್ಕೆ ಆಮೇಲೆ ಒಂದ್ಸರಿ ಮೇಲ್ಗೊಬ್ಬರ ಎಡೆಕುಂಟೆ ಹೊಡೆದ್ಮೇಲೆ ಆ ಯೂರಿಯಾನ ಕೊಡ್ತಾರೆ. ಆಮೇಲೆ ಆ ಕಳೆಗಳು ಬಂದ್ರೆ ನಡುವೆ ಈ ಕಳೆನಾಶಕಗಳು ಬಂದವೆ. ಒಟ್ಟಿಗೆ ಸುಲಭ ವಿಧಾನದಲ್ಲಿ ಆದ್ರೂ ಲಾಭದಾಯಕ ಏನಲ್ಲ. ಒಂದ್ ಎಕರೆಗೆ ಒಂದ್ 20,000 ರೂಪಾಯಿ ಸಿಗುತ್ತೆ ಎಲ್ಲ ಖರ್ಚು ಕಳೆದ್ಬಿಟ್ಟು. ಈ ಕಳೆನಾಶಕ ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಹೋಗುತ್ತೆ ಅಂತ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ. ಆದಷ್ಟು ಬಳಸೋದನ್ನ ಕಡಿಮೆ ಮಾಡ್ರಿ ಅಂತ ಹೇಳಿ. ಹೌದು ಸರ್, ಈಗ ನಾವು ಮನೆಯಲ್ಲೂ ಮ್ಯಾನ್ ಪವರ್ ಇಲ್ಲ, ಹೊರಗ್ನವರು ಬಂದ್ ಮಾಡಂಗಿಲ್ಲ. ಸಮಯ ಸಂದರ್ಭಕ್ಕಾಗಿ ಈಗ ಕೃಷಿಕನು ಬದಲಾಗಿದ್ದಾನೆ. ಆದ್ರೆ ಅನಿವಾರ್ಯ ಈ ಬೆಳೆ ಪರಿವರ್ತನೆಗಳನ್ನ ಮಾಡ್ಕೋಬೇಕು. ನೀವ್ ಹೇಳ್ದಂಗೆ ಪ್ರತಿ ವರ್ಷ ಒಂದೇ ಬೆಳೆ ಹಾಕ್ಬಾರ್ದು, ಕಳೆನಾಶಕಗಳನ್ನು ಯೂಸ್ ಮಾಡಬಾರ್ದು. ಹಂಗಾಗಿ ಆ ಪದ್ಧತಿನ ಆದಷ್ಟು ಕಡಿಮೆ ಮಾಡೋಕ್ಕೆ ಓಡಾಡ್ತಿದೀವಿ ನಾವು. ಆದ್ರೂ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಅದನ್ನು ಬಳಕೆ ಮಾಡೋದು. ಅದನ್ನ ಎಷ್ಟು ಎಕರೆ ಹಾಕ್ತಾರೆ ಮುಸ್ಕಿನ ಜೋಳ? 6 ಎಕರೆ ಹಾಕಿದ್ವಿ ಸರ್. ನಮಗೆ ಒಂದು 2.5 ಲಕ್ಷ ರೂಪಾಯಿ ನಮಗೆ ಒಂದು 130 ಕ್ವಿಂಟಲ್ ಬೆಳೆ ಬಂತು ಸರ್. 130 ಕ್ವಿಂಟಲ್ ಮುಸ್ಕಿನ ಜೋಳ 6 ಎಕರೆಗೆ. ರೇಟ್ ಯಾವ ಟೈಪ್ ಸಿಕ್ತ? 2,000 ರೂಪಾಯಿ ಸಿಕ್ಕಿದೆ ಸರ್. ಅಂದ್ರೆ ಒಳ್ಳೆ ರೇಟ್. ಅದಾದ ನಂತರ 2,300 ವರೆಗೂ ಹೋಯ್ತು. ಇದು ಬೆಳೆ ಬಂದಾಗ 13-14 ಆ ತರ ಇತ್ತು ಸ್ಟಾರ್ಟಿಂಗ್. ಹೌದೌದು. ಹಾಗಾಗಿ ಕೆಲವರೆಲ್ಲ ಲಾಸ್ ಆಯ್ತು ಅಂತ ಅಂದ್ರು. 2,000 ರೂಪಾಯಿ ಲಾಭದಾಯಕ. ಯಾಕಂದ್ರೆ ಖರ್ಚು ನಿಮಗೆ ಏನು ಬಿತ್ತದಕ್ಕೆ ಬೀಜ ಮತ್ತೆ ಏನೋ ಒಂದ್ಸರಿ ಬಿತ್ತನೆ ಮಾಡಿದ ಟೈಮಲ್ಲಿ ಹುಟ್ಟೋವರೆಗೂ ಈ ಕಾಡು ಪ್ರಾಣಿ ಹಂದಿ ಇದೆಯಲ್ಲ, ಕಾಡಂದಿಗಳು ತಿನ್ನೋದಕ್ಕೆ ಅದಕ್ಕೆ ಆಹಾರಕ್ಕೋಸ್ಕರ ಬಂದು ಹಾಳು ಮಾಡುತ್ತದು. ಆ ಸಮಯದಲ್ಲಿ ಅದನ್ನ ರಕ್ಷಣೆ ಮಾಡ್ಕೋಬೇಕು. ಸುತ್ತ ಹೊಲ ಸುತ್ತ ತಂತಿ ಗಿಂತಿ ಬಿಟ್ಟು ಅದಕ್ಕೆ ಬೆದರಿಕೆ ಮಾಡಿ ಏನೋ ಮಾಡಿ ಒಂದ್ ಸ್ವಲ್ಪ ದಿವಸ ಬರೋವರೆಗೂ ತೆನೆ ಬರೋವರೆಗೂ ಕಾಯ್ಬೇಕು. ಆದ್ರೆ ಬಿತ್ತನೆ ಟೈಮಲ್ಲಿ 1-10 ದಿವಸ ಕಡ್ಡಾಯವಾಗಿ ಕಾಯೋದ್ರಿಂದ ಅದನ್ನ ನಾವು ಹುಟ್ಟೋದು ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ರೆ ಎಲ್ಲ ಸಾಲ್ ಹಿಡಿದ್ಬಿಟ್ಟು ಹಾಳು ಮಾಡ್ಬಿಡುತ್ತೆ. ಇವನ್ ತೆನೆ ಬಿಟ್ಟಾಗೂ ಹಂದಿ ಕಾಟ ಇರುತ್ತಂತ ಹೇಳ್ತಾರೆ. ಹೌದೌದು, ತೆನೆ ಬಿಟ್ಟಾಗೂ ಸಹಿತ ಹಂದಿ ಬಂದು ಒಳಗೆ ಸೇರ್ಕೊಂಡ್ಬಿಡುತ್ತೆ. ದೊಡ್ಡ ಪ್ಲಾಟ್ ಆಗ್ಬಿಟ್ರೆ ನಡುವೆ ಎಲ್ಲಾರು ಇದ್ಬಿಟ್ರೆ ನಾವು ಅದನ್ನ ಒಳಗೂ ಹೋಗಲ್ಲ. ಅದು ಒಳಗೆ ಹಾಳು ಮಾಡಿ ಆ ಮರಿಗಳೆಲ್ಲ ಸೇರ್ಕೊಂಡು ಅದೆಲ್ಲ ಕಿತ್ ಕಿತ್ ಕಿತ್ತು ಹಾಕಿ ಅದ್ರ ಮೇಲೆ ಅಲ್ಲೇ ಒಂದು ಗುಡಿಸಲು ಮಾಡ್ದಂಗ್ ಮಾಡ್ಬಿಟ್ಟಿರುತ್ತದೆ. ಅದಕ್ಕೆ ಏನ್ ಮಾಡ್ತೀರಾ ಮತ್ತೆ ನೀವು? ಇಲ್ಲ, ಅವಾಗ ಅದನ್ನ ನಮಗೆ ಅಲ್ಲ ಇದೆ ಅಂತ ಸೂಕ್ಷ್ಮ ಗೊತ್ತಾದ್ರೆ ನಾವೇ ಒಳಗ ಹೋಗ್ಬಿಟ್ಟು ದಡಾಕಿಗಳನ್ನ ಏನಾದ್ರೂ ಹೊಡೆದ್ಬಿಟ್ಟು ಏನಾರ ಮಾಡಿ ಅದನ್ನ ಜಾಗ ತಪ್ಪಿಸ್ಬೇಕು, ಓಡಿಸ್ಬೇಕು. ಇನ್ನು ಪೇಪರ್ ಪ್ಲೇಟ್ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೇನೋ ಒಂದು ಸಪರೇಟ್? ನಾವು ಒಬ್ಬ ಕೃಷಿಕನಿಗೆ ಒಂದು ಯಾವ್ದಾದ್ರು ಒಂದು ಸ್ವಯಂ ಉದ್ಯೋಗ ಅಂದ್ರೆ ಕೃಷಿ ಜೊತೆಗೆ ಇನ್ನೊಂದು ಯಾವ್ದೋ ಉಪಕಸಬು ಇದ್ರೆ ಅವನಿಗೆ ಆರ್ಥಿಕವಾಗಿ ನೆರವಾಗುತ್ತೆ ಅಂತ ನನ್ನ. ಯಾಕೆ ಅಂದ್ರೆ ನಾವು ಬರಗಾಲದಲ್ಲಿ ನಮ್ಗೆ ಹೆಂಗೆ ತೋಟನ ನಿರ್ವಹಣೆ ಕಷ್ಟ ಆಯ್ತು ಅಂದ್ರೆ ತೋಟಕ್ಕೆ ದನಗಳಿಗೆ ನೀರ್ ಕುಡಿಯೋದಕ್ಕೆ 3 ನೀರ್ ತಗೊಂಡೋಗಿ ನೀರ್ ಕುಡಿಸ್ತಾ ಇದ್ವಿ. ಆ ತರ ಪದ್ಧತಿ ಆ ಬಂದ್ಬಿಡ್ತು. ಆ ಅಷ್ಟು ಬರಗಾಲ ಅನಿವಾರ್ಯ ಆಗ್ಬಿಡ್ತು. ಜನಗಳಿಗೆ ಊರ ಕುಡಿಯಕ್ ನೀರಿಂದ ಸಮಸ್ಯೆ ಆಯ್ತು, ತೋಟಗಳನ್ನ ಉಳಿಸೋದ್ ಕಷ್ಟ ಆಯ್ತು. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಈಗ ಜೀವನ ಮಾಡೋದ್ ಹೆಂಗೆ ಅಂತ ಯೋಚನೆ ಮಾಡಿದಾಗ ನಮಗೆ ಪೇಪರ್ ಪ್ಲೇಟ್, ನಮ್ಮನೆಯವರು ನಬಾರ್ಡ್ ಸಂಸ್ಥೆಯಲ್ಲಿ ಅಡಿಕೆ ತಟ್ಟೆ ಟ್ರೈನಿಂಗ್ ಒಂದು ಮಾಡ್ಕೊಂಡಿದ್ರು. ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ನಬಾರ್ಡ್ನವ್ರು ಸೇರಿ ಅದ್ನ ಮಾಡಿದ್ವಿ, ಮಿಷಿನ್ ತಗೊಳಕ್ಕೂ ಒತ್ತಾಯ ಮಾಡಿ ಲೋನನ್ನು ಕೊಡ್ತೀವಿ ಅಂದ್ರು. ಇದನ್ನು ಆದಾಗ ನಾನೇನ್ ಮಾಡಿದೆ, ಈಗ ಬರಗಾಲ, ಅಡಿಕೆ ತೋಟಗಳೇ ಉಳಿಯೋದ್ ಕಷ್ಟ ಇದೆ, ಅಡಿಕೆ ಗರಿ ಸಿಗೋದನ್ನು ಕಷ್ಟ ಆಗುತ್ತೆ. ಆಮೇಲೆ ಪ್ರತಿ ತೋಟಕ್ಕೆ ಹೋದಾಗ ನಮಗೆ ಸಹಕರಿಸಲ್ಲ ಬೇರೆ ಮಾಲೀಕರು, ಇದೆಲ್ಲ ಆಗ್ಬೋಗುತ್ತೆ. ಆಮೇಲೆ ಮನೆಗೆ ನಾವಿರೋದು ಇಬ್ರೆ ಅದನ್ನೆಲ್ಲ ಮಾಡೋದು ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ, ಇದು ಸ್ಮಾರ್ಟ್ ಅಲ್ಲ, ನೀರ್ ಬೇಕು ಅದನ್ನ ವಾಶ್ ಮಾಡಕ್ಕೆ. ಈಗ ನೀರೇ ಇಲ್ಲ ಸಮಯದಲ್ಲಿ ಅದನ್ನ ನೆನಾಕೋದು ವಾಶ್ ಮಾಡೋದು ಅದಕ್ಕೆಲ್ಲ ನೀರ್ ಬೇಕು, ಜಾಸ್ತಿ ಜಾಗನೂ ಬೇಕು, ಆಮೇಲೆ ಫಾಸ್ಟ್ ಆಗಿ ಪ್ರೊಡಕ್ಷನ್ ಆಗಲ್ಲ ಅದು. ಹಿಂಗಿದ್ದಾಗ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ನಮಗೆ ಪೇಪರ್ ಪ್ಲೇಟ್ ಯಾರೋ ನಮ್ಮ ಸ್ನೇಹಿತರಿಂದ ನನಗೆ ಒಂದು ಅದು ಐಡಿಯಾ ಬಂತು. ಬಂದಾಗ ನಾವು ಬೆಂಗಳೂರಿಗೆ ಹೋಗಿ ಒಂದು ಮೂರು ಡೈದ ಒಂದು ಮಿಷಿನ್ನ 300,000 ರೂಪಾಯಿ ಕೊಟ್ಟು ತಗೊಂಬಂದು ಹಾಕಿದ್ವಿ. ಆಮೇಲೆ ಈಗ 3 ವರ್ಷ ಆಯ್ತು ಹಾಕಿ, ಅದರಿಂದ ನಮಗೆ ಚೆನ್ನಾಗಿ ಜೀವನ ನಿರ್ವಹಣೆ ಆರ್ಥಿಕ ನೆರವು ಆಯ್ತು. ಹಂಗಾಗಿ ಈಗ ನಮಗೆ ಅದು ಕೃಷಿ ಜೊತೆಗೆ ಒಂದಿಂತ ಉಪಕಸು ಬಿದ್ರೆ ಚೆನ್ನಾಗಿ ಅಂತ. ಈಗ ಪೇಪರ್ ಪ್ಲೇಟ್ ಮಾಡೋದು ನೀವು ಮನೆಯಷ್ಟೇ ಮಾಡ್ತೀರ ಅಥವಾ ಕೂಲಿ ಇಲ್ಲ? ಈಗ ಜಾಗಕ್ಕೆ ಬಾಡಿಗೆ ಇಲ್ಲ, ನಮ್ಮ ಮನೆಯದೇ ಸ್ವಂತ ಜಾಗ, ನಮಗೆ ಕೂಲಿ ಇಲ್ಲ ಅನ್ನೋ ತರ. ನಮಗೆ ಎಲ್ಲಾ ಸಮಯದಲ್ಲೂ ಇದು, ಯಾಕೆಂದ್ರೆ ರೈತ ನಂಗೆ ಯಾವ ತರಕಾರಿ ಇದ್ರ ತರ ಯಾವ ಕೊಳೆಯಿತು ಹಾಳಾಯ್ತು ಅನ್ನೋ ತರ ಇಲ್ಲ. ಪ್ರೊಡಕ್ಷನ್ ಮಾಡಿ ಇಟ್ಕೊಂಡ್ರೆ ಸೇಲ್ ಆಗ್ತಲೇ ಇರುತ್ತೆ, ಇಲ್ಲ ಸ್ಟೋರ್ ಅರ ಮಾಡಬಹುದು. ಸ್ಟೋರ್ ಮಾಡೋ ಇದೇ ಇಲ್ಲ ನಮಗೆ, ಆರ್ಡರ್ ಚೆನ್ನಾಗಿದೆ. ನಾವು ಯಾವ ಸಮಯದಲ್ಲೂ ಕರೆಂಟ್ ಇತ್ತು ಅಂದ್ರೂ ಬೇರೆ ಕೆಲಸ ಇರುತ್ತೆ, ಒಟ್ಟಿಗೆ ಯಾವಾಗ್ಲೂ ನಮಗೆ ಪೇಪರ್ ಪ್ಲೇಟ್ ಇದು ನಡೀತಲೇ ಇರುತ್ತೆ. ನಾವು ಗಂಡ ಹೆಂಡತಿ ಇಬ್ರೇನೆ ಮಾಡ್ತಾರೆ. ಒಂದಿನಕ್ಕೆ ಎಷ್ಟು ಪೇಪರ್ ಪ್ಲೇಟ್ ಮಾಡ್ತಾರೆ? ಒಂದಿನಕ್ಕೆ 1 ಡೈಯಿಂದ 150-200 ತನಕ ಮಾಡಬಹುದು. 3 ಡೈ ಇದೆ, ಅಲ್ಲಿಗೆ 600 ತಟ್ಟೆಗಳನ್ನು ಮಾಡಬಹುದು ಒಂದು ಇದರಿಂದ. ಇತ್ತೀಚೆಗೆ ಮತ್ತೆ ನಾವು ಕಟಿಂಗ್ ಮಿಷಿನ್ ಒಂದು ತಗೊಂಬಂದಿದ್ದೀನಿ, ಅಂದ್ರೆ ಪೇಪರ್ ನ ಸ್ಕ್ವಯರ್ ತಗೊಂಬಂದ್ರೆ ಅದನ್ನ ಸರ್ಕಲ್ ತರ ರೌಂಡ್ ರೌಂಡ್ ರೌಂಡ್ ಕಟ್ ಮಾಡೋಕೆ ನಾನು ಇನ್ನೊಂದು ಹಾಕಿದ್ದೀನಿ. ಅಟ್ ಎ ಟೈಮು ಏನಾಗುತ್ತೆ, ತಟ್ಟೆ ಮಾಡೋದಕ್ಕೆ ಪವರ್ ಬೇರೆ, ಆಮೇಲೆ ಕಟಿಂಗ್ ಮಾಡೋದಕ್ಕೆ ಪವರ್ ಬೇರೆ. ಪವರ್ ಕಟಿಂಗ್ ಮಾಡಕ್ ಜಾಸ್ತಿ ಬೇಕು, ತಟ್ಟೆ ಅಂದ್ರೆ ಅಟ್ ಎ ಟೈಮ್ ಎರಡು ಕೆಲಸ ನಡೀತಿರ್ಲಿಲ್ಲ. ಹಿಂಗಾದ್ರೆ ಸರಿಯಾಗಲ್ಲ ಅಂತ ಹೇಳಿ 125,000 ಕೊಟ್ಟು ಮತ್ತೊಂದು ಕಟಿಂಗ್ದು ಮತ್ತೆ ತಟ್ಟೆ ಬಡಿಯಕ್ಕೂ ಬರುತ್ತೆ. ಆ ತರ ತಗೊಂಬಂದು ನಂಗೆ ಕಟ್ ಮಾಡಿಕೊಟ್ರೆ ನಮ್ಮನೆಯವರು ತಟ್ಟೆ ಮಾಡಿಕೊಡ್ತಾರೆ. ಈ ರೀತಿ ಮಾಡಿ ಆಮೇಲೆ ಇದನ್ನ ಸರಬರಾಜು ಮಾಡಕ್ಕೆ ಒಂದು ವಾಹನ ಬೇಕಿತ್ತು, ಒಂದು ಓಮಿನಿ ತಗೊಂಡು ಈಗ ನಾವು ಅಂಗಡಿಗೆ ಸರಬರಾಜು ಮಾಡೋದು, ಈಗ ಮೆಟೀರಿಯಲ್ ಕಲೆಕ್ಟ್ ಮಾಡೋದು ಎಲ್ಲದನ್ನು ನಮಗೆ ವಾಹನನು ಮಾಡ್ಕೊಂಡಿದೀವಿ. ಹಂಗಾಗಿ ಎಲ್ಲಾ ರೀತಿಯಿಂದ ನಮಗೆ ಅನುಕೂಲ ಆಗಿ ಕೃಷಿ ಜೊತೆಗೆ ಒಂದು ಉಪಕಸಬು ಬಹಳ ನೆರವಾಗುತ್ತೆ ಅವನಿಗೆ, ರೈತನಿಗೆ ಒಳ್ಳೆ ಚೆನ್ನಾಗಿರುತ್ತೆ ಆರ್ಥಿಕವಾಗಿ ಸ್ವಲ್ಪ ನಮಗೆ ಸಹಕರಿಸುತ್ತೆ. ಅಂದ್ರೆ ನೀವು ಮನೆಯಲ್ಲೇ ಎಲ್ಲ ಮಾಡ್ತಿದ್ರಿ, ಆಮೇಲೆ ಜೊತೆಗೆ ನಿಮಗೆ ಕೆಲಸ ಆಗುತ್ತೆ ಕೃಷಿಗೆ ಕೆಲವೊಂದು ಸಮಯದಲ್ಲಿ. ಈಗ ಹೊರಗೆ ಹೋದಾಗ ವಾತಾವರಣ ಮಳೆ ಬರ್ತಾ ಇರುತ್ತೆ. ಹೌದು, ಮನೆಯಲ್ಲಿ ಏನು ಕೆಲಸ ಇಲ್ಲ ಅಂತ ನಾವು ಕೃಷಿಕರು ಯಾವ್ದು ಜಾತ್ರೆ ಹಬ್ಬ ಬೇರೆ ಕಡೆ ಹೋಗೋ ಅಂತ ಪ್ಲಾನ್ ಮಾಡೋದು ಖರ್ಚು ಮಾಡೋದು ಇದು ಮಾಡ್ತೀವಿ. ಈಗ ನಮಗೆ ಬಿಡುವಿಲ್ಲದೆ ಇರೋದ್ರಿಂದ ಹೊರಗಿದ್ರು ಕೆಲಸ ಒಳಗಿದ್ರು ಕೆಲಸ ಅನ್ನೋ ತರ. ನಮಗೆ ಬಿಡುವಿನ ವೇಳೆಯಲ್ಲಿ ಕೃಷಿದು ಮಾಡ್ಕೋಬಹುದು, ಇದು ಆರಾಮಾಗಿದ್ದಾಗ ಇಲ್ಲಿ ಮನೆಗೂ ತಟ್ಟೆಗಳನ್ನು ಅವನ್ನ ಇದು ಮಾಡ್ಕೋಬಹುದು. ಅಂದ್ರೆ ನಿಮಗೆ ಬೇಡಿಕೆನು ಚೆನ್ನಾಗಿರೋದ್ರಿಂದ ಬೇಡಿಕೆ ನಮಗೆ ನಮ್ಮಿಬ್ಬರಿಗೆ ಎಷ್ಟಾಗುತ್ತ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀವಿ, ಹೆಚ್ಚಿನ ಆರ್ಡರ್ ತಗೊಳ್ಳಲ್ಲ. ಅಲ್ಲೂ ತೊಂದರೆ ಆಗಬಾರದು ಮತ್ತೆ ಅಲ್ಲಿ ಅವ್ರು ನಿಮ್ಗೆ ಹೇಳಿ ಮತ್ತೆ ಅದಕ್ಕೇನು ಅದು ರೊಟೀನ್ ನಮ್ಗೆ ಹೆಂಗೆ ಅಂದ್ರೆ ಒಬ್ರ ಹಾತ್ಕೊಳ್ಳೋ ಒಬ್ರಿಗೆ ಕೊಡೋ ತರ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡಿದ್ದೀವಿ. ಹಂಗಾಗಿ ಮಾರುಕಟ್ಟೆನ ಸಮಸ್ಯೆ ಇಲ್ಲ? ಇಲ್ಲ, ಮಾರುಕಟ್ಟೆ ಏನು ಸಮಸ್ಯೆ ಇಲ್ಲ, ಯಾಕೆ ಅಂದ್ರೆ ಫಂಕ್ಷನ್ಸ್ ಎಲ್ಲ ಆಗ್ತಾ ಇರುತ್ತೆ, ಹಂಗಾಗಿ ಬೇಡಿಕೆ ಇದೆ, ನಡೀತಾ ಇದೆ. ಒಳ್ಳೇದು ನಾಗರಾಜ್, ಸಾಕಷ್ಟು ಅನುಭವಗಳನ್ನ ಪಡ್ಕೊಂಡ್ರೆ, ಕೃಷಿಯಲ್ಲಿ ಸಾಕಷ್ಟು ಪಳಗಿದಿರಿ, ಅದರಲ್ಲಿ ಒಂದು ಸಮಗ್ರ ಕೃಷಿ ಅಂತಾನೆ ಹೇಳ್ಬೋದು. ತೆಂಗು ಮಾಡಿದಿರಿ, ರೇಷ್ಮೆ ಐತೆ, ಮುಸಿನ್ ಜೋಳ ಬೆಳಿತೀರಿ, ಅದ್ರ ಜೊತೆಗೆ ಮನೆಗೆ ಬೇಕಾದಂತ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಬೆಳ್ಕೊಂಡಿರಿ, ಅದ್ರ ಜೊತೆಗೆ ಉಪಕಸ ಬಗ್ಗೆ ಪೇಪರ್ ಪ್ಲೇಟ್ ಅನ್ನು ಮಾಡ್ತಿದ್ದಾರೆ. ಸಾಕಷ್ಟು ಅನುಭವ ಐತೆ ತಮಗೆ, ನಿಮ್ಮ ಒಂದು ಅನುಭವಗಳನ್ನು ಬೇರೆಯವರು ಹಂಚ್ಕೊಳ್ಳಿ. ಇದುವರೆಗೂ ನೀವು ನಮ್ಮ ಆಕಾಶವಾಣಿಗೆ ಬಂದು ನಿಮ್ಮ ಒಂದು ಅನುಭವಗಳನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವಗಳು ಕುರಿತು